ಕಲಬುರಗಿಯಲ್ಲಿ ಗರಿಷ್ಠ ಉಷ್ಣಾಂಶ 36 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಕನಿಷ್ಠ ತಾಪಮಾನ 14 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಾಗಲಕೋಟೆಯಲ್ಲಿ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದೆಲ್ಲೆಡೆ ಒಣಹವೆ ಮುಂದುವರಿಯಲಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಗರಿಷ್ಠ 34, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹಿಳಾ ಸಬಲೀಕರಣಕ್ಕೆ ಆದ್ಯತೆ. 10,000 ಸ್ತ್ರೀಶಕ್ತಿ ಸಂಘಗಳ ಬ್ಯಾಂಕ್ ಖಾತೆಗಳಿಗೆ ನೇರ ಹಣ ಪಾವತಿ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ನಾಳೆ ರಾಷ್ಟೀಯ ಭದ್ರತೆ ಕುರಿತ ಮಹತ್ವದ ಪ್ರಾದೇಶಿಕ ಸಭೆ. ಇದೇ 25ರಂದು ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕ ಭೇಟಿ, ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ. ಶ್ರವಣಬೆಳಗೊಳದ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ನಿಧನ, ಮುಖ್ಯಮಂತ್ರಿ ಸೇರಿ ಗಣ್ಯರ ಸಂತಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಮರಕ್ಕೆ ನೀಡುವ ಕೊಡಲಿ ಏಟು, ಮನುಷ್ಯನ ಬಾಳಿಗೆ ಚಾಟಿ ಏಟು. ಪರಿಸರ ರಕ್ಷಣೆ ನಮ್ಮ ಸುಂದರ ಬದುಕಿನ ಆಶಾಕಿರಣ. ಹಾಡಿನ ಹಕ್ಕಿಯೇ ಬಾ, ಮಲೆನಾಡಿನ ಹಕ್ಕಿಯೇ ಬಾ. ಕಾಡಲಿ ತುಂಬಿರಲು ತರುಲತೆ, ನಾಡಲಿ ನಲಿಯುವುದು ಜನತೆ. ಪ್ರೀತಿಯ ಹಾಡಿಂದ ಮೋಡಿ ಮಾಡಿದ ಹಕ್ಕಿಯೇ ಬಾ. ಸಮಯ 6:51. ಆಕಾಶವಾಣಿ ಬೆಂಗಳೂರು. अछूता हो जिस बात से देश का कोना कोना कही हुई हर बात हो जैसे खरा खरा सा सोना लक्ष्य हो जिसका देशभक्त के बीजों को ही बोना यही तो मन की बात है जन जन से नाता होना यही तो मन की बात है जन जन से नाता आपकी बातें सुनता हूं, आपके लिए सोचता हूं, आपके सुझाव देखता हूं, उसी से मेरे विचारों की एक दौड़ शुरू हो जाती है जो आकाशवाणी के माध्यम से आपके पास पहुंचती है. ಕೇಳುಗರೆ, ಸುಮೇಧ ಸೌಖ್ಯ ಪ್ರಾಯೋಜಿತ ಸರಣಿಯ ಒಂದು ಕಂತು ನಾಳೆ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು 612 ಕಿಲೋಹರ್ಟ್ಸ್ನಲ್ಲಿ ಹಾಗೂ ಬೆಳಗ್ಗೆ 8:02 101.3 ಎಫ್ಎಂ ರೈನ್ಬೋ ನಲ್ಲಿ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಡಾ ಸರಸ್ವತಿ ನಾಶಿ ಅವರು, ನ್ಯೂರೋ ಮಸ್ಕ್ಯುಲರ್ ಸ್ಪೆಷಲಿಸ್ಟ್ ಡಿಪಾರ್ಟ್ಮೆಂಟ್ ಆಫ್ ನ್ಯೂರಾಲಜಿ, ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ನಿಮ್ಹಾನ್ಸ್ ಬೆಂಗಳೂರು. ನಾಳೆ ಬೆಳಿಗ್ಗೆ 7:15 ಸುಮೇಧ ಸೌಖ್ಯ ಸರಣಿ ಕಾರ್ಯಕ್ರಮ. ಇನ್ನು ಮುಂದೆ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ.

ಅದು ಬೆಳವಣಿಗೆ ತುಂಬಾ ಕಡಿಮೆ ಇರ್ತದೆ, ಕುಳ್ಳಾಗ್ಬಿಡುತ್ತೆ, ಕುಳ್ಳಾಗ್ಬಿಡ್ತದೆ, ಇಳುವರಿ ಕಡಿಮೆ ಆಗುತ್ತದೆ. ಫ್ಲವರ್ಸ್ ಇದ್ರೆ ಫ್ಲವರ್ ಸೈಜ್ ಕಡಿಮೆ ಆಗುತ್ತದೆ, ಗಾತ್ರ ಆಗ್ತದೆ. ಹೌದು, ತುಂಬಾ ಕಡಿಮೆ ಆಗುತ್ತದೆ. ಒಟ್ಟಾರೆ ಇಡೀ ಗಿಡ ಕುಬ್ಜವಾಗ್ಬಿಡುತ್ತೆ. ಇದು ಬಹಳ ಮುಖ್ಯವಾದ ಒಂದು ಜಂತು ಹುಳುಗಳ ಕಾಟದ ಲಕ್ಷಣ ಅಂತ ಹೇಳಬಹುದು. ಮುಖ್ಯವಾಗಿ ಯಾವ್ಯಾವ ಬೆಳೆಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ? ಇದು ಒಂದು ವೆಜಿಟೇಬಲ್ಸ್ ನಲ್ಲಿ, ಇವಾಗ ನಾವು ತರಕಾರದಲ್ಲಿ ಟೊಮ್ಯಾಟೊ ಅಂತ ಹೇಳ್ಬೋದು, ಕ್ಯಾಬೇಜ್, ಕ್ಯಾಲಿಫ್ಲವರ್, ಬೆಂಡೆಕಾಯಿ, ಮೆಣಸಿನಕಾಯಿ, ದೊಡ್ಡ ದಪ್ಪನ ಮೆಣಸಿನಕಾಯಿ, ಇದೆಲ್ಲ ತರಕಾರಿಗಳು. ಸೊ ಕ್ಯಾರೆಟ್ ನಲ್ಲಿನೂ ಬರ್ತದೆ, ಆಕ್ಚುಲಿ ಕುಕುಂಬರ್ಸ್ ನಲ್ಲಿ ಬರ್ತದೆ, ಕುಂಬಳ ಜಾತಿಗೆ ಸೇರಿದಂತ. ಹೌದು. ಆಮೇಲೆ ಇವಾಗ ಟ್ಯೂಬರೋಸ್, ಜರ್ಬರಾ, ಕಾರ್ನೇಷನ್ಸ್, ಕ್ರೊಸಾಂಡ್ರಾ, ಇದೆಲ್ಲ ಈ ತರ ಏನೋ ಫ್ಲವರ್ ಕ್ರಾಪ್ಸ್ ನಲ್ಲಿ ಇದೆಲ್ಲ ತುಂಬಾ ಬಾಧೆ ಕೊಡ್ತದೆ. ಆಕ್ಚುಲಿ ಫ್ರೂಟ್ ಕ್ರಾಪ್ಸ್, ಬನಾನಾ, ಬಾಳೆ, ಯಾ ಬಾಳೆ, ಆಸಿಡ್ ಲೈಮ್ ಅಂದ್ರೆ ನಿಂಬೆ, ನಿಂಬೆ, ಪೊಮಗ್ರನೇಟ್, ದಾಳಿಂಬೆ. ಹೌದು. ಸೊ ಇದರಲ್ಲಿ ತುಂಬಾ ಪ್ರಾಬ್ಲಮ್ ಇದೆ, ತುಂಬಾ ಜನಕ್ಕೂ ತುಂಬಾ ಲಾಸ್ನು ಬರ್ತಾ ಇದೆ. ಸೊ ಇದ್ರ ಬಗ್ಗೆ ನಾವು ತಿಳುವಳಿಕೆ ಇದ್ರೆ ಒಳ್ಳೇದು, ತುಂಬಾ ಒಳ್ಳೇದು. ಅಂದ್ರೆ ನಾವು ಈ ಲಕ್ಷಣಗಳನ್ನ ನೋಡ್ಬಿಟ್ಟು ಆ ಗಿಡದ ಮೇಲ್ಗಡೆ ಏನೇ ಕ್ರಮ ಕೈಗೊಂಡ್ರು ಏನು ಪ್ರಯೋಜನ ಆಗಲ್ಲ, ಏನಾಗಲ್ಲ, ಎಲ್ಲ ತೊಂದರೆ ಇರೋದು ಕೆಳಗಡೆ ಇರುತ್ತೆ, ಕೆಳಗಡೆ ಇರ್ತದೆ. ಹಾಗಾಗಿ ರೈತರಿಗೆ ಬಹಳ ಕಷ್ಟ ಆಗುತ್ತೆ. ಹೌದು ಹೌದು. ಅಂದ್ರೆ ರೈತರು ಕೆಲವು ಸಂದರ್ಭದಲ್ಲಿ ಯಾವ್ದಾದ್ರು ರೋಗ ಇರ್ಬೋದು ಏನೋ ಅಂತ ತಿಳ್ಕೊಂಡ್ರು ತಿಳ್ಕೊಬಹುದು, ರೋಗ ಇರ್ಬೋದು ಅಂತ ತಿಳ್ಕೊಂಡ್ಬೋದು. ಆಮೇಲೆ ಇಲ್ಲಿ ಭೂಮಿನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಏನೋ ಅವರು ಪೋಷಕಾಂಶಗಳು ಕಡಿಮೆ ಇರಬೇಕು ಅಂತ ಅವ್ರಿಗೆ ಐಡಿಯಾ ಬರಬೇಕು, ಬರುತ್ತದೆ. ಬಟ್ ನಾವೇ ಅಂದ್ರೆ ರೈತರು ಹೇಳೋದು ಅವ್ರು ನೋಡ್ಬೇಕು. ಮುಖ್ಯವಾಗಿ ಇವಾಗ ಮೇನ್ ಫೀಲ್ಡ್ ನಲ್ಲಿ ನಾವು ನೋಡ್ಬೇಕಂದ್ರೆ ಒಂದು ಸಿಂಪ್ಟಮ್, ಸೊ ಮಿಡ್ ನೂನ್ ವಿಲ್ಟಿಂಗ್ ಅಂತ ಹೇಳ್ತೀವಿ ನಾವು, ಮಧ್ಯಾಹ್ನದ ಟೈಮ್ ನಲ್ಲಿ ಒಣಗೋಗ್ತದೆ. ಆಕ್ಚುಲಿ ಬೆಳಿಗ್ಗೆ ಕರೆಕ್ಟ್ ಆಗಿ ಚೆನ್ನಾಗಿರ್ತದೆ. ಸೊ ಟೊಮ್ಯಾಟೊ ಇವಾಗ ನಾವು ಬೆಳೆನಲ್ಲಿ ನೋಡಿದ್ರೆ, ಸೊ ಬೆಳಿಗ್ಗೆ ಚೆನ್ನಾಗಿರ್ತದೆ, ಮಧ್ಯಾಹ್ನ ಮಾತ್ರ ಒಣಗೋಗ್ತದೆ. ಮಧ್ಯಾಹ್ನ ಒಂದು 12 ಗಂಟೆ 12 ಗಂಟೆ 11 to 12 o'clock ಆ ಸಂದರ್ಭದಲ್ಲಿ ಮಿಡ್ ನೋನ್ ವಿಲ್ಟಿಂಗ್ ಅಂತ ಹೇಳ್ತೀವಿ. ಸಾಯಂಕಾಲ ಆಮೇಲೆ ಚೆನ್ನಾಗಿರ್ತದೆ, ಮತ್ತೆ ಸಂಜೆ ಒಂದು 4 ಗಂಟೆ ಮೇಲೆ ಚೆನ್ನಾಗಿರ್ತದೆ. ಆವಾಗ ಅದು ದಿಸ್ ಇಸ್ ಇಂಪಾರ್ಟೆಂಟ್ ಸಿಂಪ್ಟಮ್, ಬಹಳ ಮುಖ್ಯವಾದ ಒಂದು ಚಿಹ್ನೆ. ಇದು ಒಂದು ನೋಡಿದ್ರೆ ನಾವು ಖಂಡಿತ ನಾವು ಹೇಳ್ಬೋದು ಅದರಲ್ಲಿ ದುಂಡಾಣಿ ಇದೆ ಅಂತ ನಾವು ನೋಡಬಹುದು. ಇದು ಮುಖ್ಯವಾದ ಚಿಹ್ನೆಯನ್ನ ಸಂಶೋಧನೆಯಿಂದ ತಾವು ಗುರುತಿಸಿದಿರಿ. ಹೌದು. ನಾವು ಮಧ್ಯಾಹ್ನದ ಹೊತ್ತಿನಿಂದ ಒಂದು ಸಂಜೆ ಒಂದು 3 to 4 ಗಂಟೆವರೆಗೂ ಬಾಡ್ದಂಗ್ ಕಾಣುತ್ತೆ ಬೆಳೆ. ಹೌದು ಹೌದು. ಇದು ಬಹಳ ಮುಖ್ಯವಾದ ಚಿಹ್ನೆ ನಮ್ಮ ರೈತರಿಗೆ, ಹೌದು, ಈ ಜಂತು ಹುಳುಗಳ ಒಂದು ಕಾಟವನ್ನ ಗುರುತಿಸೋದಕ್ಕೆ. ಇನ್ನ ಮುಖ್ಯವಾಗಿ ನಾವು ಇವುಗಳ ಒಂದು ನಿಯಂತ್ರಣ ಕ್ರಮಗಳಿಗೆ ಬಂದ್ರೆ, ಹೌದು, ನಮ್ಮ ಜಮೀನಿನಲ್ಲಿ ನಾವೇನು ಬೆಳೀತಾ ಇರ್ತೀವಲ್ಲ ತೆರೆದ ಜಮೀನಿನಲ್ಲಿ, ಅಲ್ಲಿ ಯಾವ ರೀತಿಯ ಒಂದು ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಈ ಜಂತು ಹುಳುಗಳ ವಿರುದ್ಧವಾಗಿ? ಇವಾಗ ರೈತರು ಒಂದು ಅವರು ಯೋಚನೆ ಮಾಡಬೇಕಾಗಿರೋದಂದ್ರೆ, ಭೂಮಿನಲ್ಲಿ ಇವಾಗ ಒಳ್ಳೆ ಜೀವನೂ ಇಲ್ಲ, ಕಂಪ್ಲೀಟ್ ಆಗಿ ಇವಾಗ ಕೆಟ್ಟ ಜೀವನಗಳು ಜಾಸ್ತಿ ಆಗ್ತಾ ಇದೆ. ರಾಸಾಯನ ಗೊಬ್ಬರಗಳು ನಾವು ಯೂಸ್ ಮಾಡ್ತಾ ಇದೀವಿ, ರಾಸಾಯನ ಕೀಟನಾಶಕಗಳು, ರಾಸಾಯನ ಪೀಡನಾಶಕಗಳೆಲ್ಲ ನಾವು ಯೂಸ್ ಮಾಡ್ತಾ ಇದೀವಿ. ಅದಕ್ಕೆ ಒಳ್ಳೆ ಜೀವಾಣು ಎಲ್ಲ ಭೂಮಿನಲ್ಲಿ ಇಲ್ಲ ಇವಾಗ. ಸೊ ಒಳ್ಳೆ ಜೀವಾಣು ಇದ್ರೆ ಬಯೋ ಕಂಟ್ರೋಲ್ ಅಂತ ಒಳ್ಳೆ ಜೀವಾಣು ಕೆಟ್ಟ ಜೀವಾಣು ಆಟೋತಿ ಮಾಡೋದಕ್ಕೆ ಉಪಯೋಗ ಆಗ್ತಾ ಇದೆ. ಆ ಸಿಚುವೇಶನ್ ಇವಾಗ ಇಲ್ಲ. ಅದಕ್ಕೆ ರೈತರು ಪ್ರತಿ ಒಂದು ಬೆಳೆದಲ್ಲಿ ಇದು ಒಂದು 20% ಏನೋ 40% 40% ಇದು ಪ್ರಾಬ್ಲಮ್ಸ್ ಇದೆ. ಸೊ ಪ್ರತಿ ಒಂದು ಕ್ರಾಪ್ ನಲ್ಲಿ ನಾವು ಹೇಳೋದಂದ್ರೆ ರೈತರು ಸಿಂಪ್ಟಮ್ಸ್ ಬರೋದು ಈ ಚಿಹ್ನೆಗಳನ್ನ ನಾವು ನೋಡಬೇಕಾಗಿಲ್ಲ, ಅದಕ್ಕೆ ಮುಂಚೆನೆ ಇವರು ಜಾಗ್ರತೆಗಳಿರಬೇಕು ವಹಿಸಬೇಕು. ನಾವೇನಂದ್ರೆ ನಾವು ಮಣ್ಣು ಸಾಯಿಲ್ ಪ್ರಿಪೇರ್ ಮಾಡುವಾಗ, ಜಮೀನು ತಯಾರು ಮಾಡುವಾಗ ನಾವು ಖಂಡಿತ ಏನ್ ಮಾಡ್ಬೇಕಂದ್ರೆ ಜಮೀನಿನಲ್ಲಿ ಈ ಕೆಟ್ಟ ಜೀವಾಣುಗಳು ಜಂತು ಹುಳ ತುಂಬಾ ಇರ್ತದೆ, ಅದು ನಾವು ಅಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು, ಅಲ್ಲೇ ಹತೋಟಿ ಮಾಡ್ಕೋಬೇಕು. ಅದು ಹೆಂಗೆ ಅಂದ್ರೆ ನಾವು ತಿಪ್ಪೆ ಗೊಬ್ಬರ ನಾವು ಯೂಸ್ ಮಾಡ್ತೀವಿ, ಕೊಟ್ಟಿಗೆ ಗೊಬ್ಬರದಲ್ಲಿ ನಾವು ಜೈವಿಕ ಕೀಟನಾಶಕ ಹಾಕಬೇಕು. ನಾವು ರೈತರಿಗೆ ಹೇಳಬೇಕಾಗಿರೋದಂದ್ರೆ ಜೈವಿಕ ಕೀಟನಾಶಕ ತಗೊಂಡು ಹಂಗೆ ಭೂಮಿನಲ್ಲಿ ಜಮೀನಲ್ಲಿ ಆಗಬಾರದು. ಏನಾಗುತ್ತೆ ಹಾಕಿದ್ರೆ ಅಂತ ಹಾಕಿದ್ರೆ ಈ 1 kg ಜೈವಿಕ ಕೀಟನಾಶಕದಲ್ಲಿ 10 lakh ಒಳ್ಳೆ ಜೀವಾಣು ಇರ್ತದೆ. ಈ ಒಳ್ಳೆ ಜೀವಾಣು ನಾವು ಭೂಮಿಗೆ ಹಾಕಿದ್ರೆ, ಸೊ ಭೂಮಿನಲ್ಲಿ ಕೆಟ್ಟ ಜೀವಾಣು ಕೋಟಿ ಇರ್ತದೆ. ಸೊ ಅದೆಲ್ಲ ಏನೋ ತಿನ್ಬಿಟ್ಟು ಸೊ ಇದೆಲ್ಲ ಸತ್ತೋಗ್ತದೆ. ನಾವೇನ್ ಮಾಡ್ಬೇಕಂದ್ರೆ ನಾವು ಒಳ್ಳೆ ಜೀವಾಣು ಕೋಟಿ ಮಾಡಬೇಕು. ಇವಾಗ 1 ಕೆಜಿ ಜೈವಿಕ ಕೀಟನಾಶಕದಲ್ಲಿ ತಗೊಂಡಿದ್ರೆ ನಾವು 10 ಲಕ್ಷ ಜೀವಾಣು ಇರ್ತದೆ. ಸೊ ಅದು ನಾವು ಕೊಟ್ಟಿಗೆ ಗೊಬ್ಬರನಲ್ಲಿ 1 ಟನ್ ಕೊಟ್ಟಿಗೆ ಗೊಬ್ಬರನಲ್ಲಿ 2 ಕೆಜಿ ನಾವು ಜೈವಿಕ ಕೀಟನಾಶಕ ಹಾಕಿದ್ರೆ, ಸೊ ಇದು 15 ದಿವಸ ನಾವು ನೆರಳಿನಲ್ಲಿ ಬಿಡಬೇಕು. ತೇವಾಂಶ ಕರೆಕ್ಟ್ ಆಗಿ ಮೇಂಟೈನ್ ಮಾಡಬೇಕು. ನೆರಳಿನಲ್ಲಿ ಮಾಡಿದ್ರೆ ಈ ಒಳ್ಳೆ ಜೀವಾಣು ಅದರಲ್ಲಿ ಉತ್ಪತ್ತಿ ಆಗ್ತದೆ. ಆಕ್ಚುಲಿ ಈ 10 ಲಕ್ಷ ಜೀವಾಣುವು 100 ಕೋಟಿ ಒಳ್ಳೆ ಜೀವಾಣು ರೆಡಿ ಆಗ್ತದೆ. ಸೊ ಇದು ನಾವು ರೈತರು ಏನೋ ಇದ್ರ ಬಗ್ಗೆ ಗಮನಿಸಬೇಕು. ಅದಕ್ಕೆ ಇದರಲ್ಲಿ 1-5 ಕೆಜಿ ಜೈವಿಕ ಕೀಟನಾಶಕ ನಾವು ಹಾಕಿದೀವಿ, ನಮ್ಗೇನು ಫಲಿತ ಬಂದಿಲ್ಲ, ನಾವು 100 ಕೆಜಿ ಹಾಕಿದೀವಿ ನಮ್ಗೇನು ಲಾಭ ಬಂದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವೇನ್ ಹೇಳೋದಂದ್ರೆ, ನಾವು ಅದು 100 ಕೋಟಿ ಒಳ್ಳೆ ಜೀವನ ಮಾಡ್ಕೋಬೇಕಂದ್ರೆ ಕೊಟ್ಟಿಗೆ ಗೊಬ್ಬರನಲ್ಲಿ ನಾವು ಹಾಕೋಬೇಕು. ನಾವು ಪ್ರತಿಯೊಂದು ರೈತರು ನಾವು ಹೇಳಬೇಕಾಗಿದ್ರೆ ಕೊಟ್ಟಿಗೆ ಗೊಬ್ಬರ ಪ್ರತಿಯೊಬ್ಬರು ಉಪಯೋಗಿಸ್ತಾರೆ. ಸೊ ಅದರಲ್ಲಿ ಜೈವಿಕ ಕೀಟನಾಶಕ ಖಂಡಿತ ಉಪಯೋಗಿಸಬೇಕು. ಇವಾಗ ಏನಂದ್ರೆ, ಮುಂಚೆ ಕಾಲದಲ್ಲಿ ಕೋಟಿಗೆ ಗೊಬ್ಬರದಲ್ಲಿ ಈ ಜೈವಿಕ ಕೀಟನಾಶಕ ಇತ್ತು, ಮೊದಲಿತ್ತು. ಇವಾಗ ಅದು ತುಂಬಾ ಕಡಿಮೆ ಇದೆ. ಇವಾಗ ಈ ಕೊಟ್ಟಿಗೆ ಗೊಬ್ಬರದಲ್ಲಿ ತಯಾರು ಮಾಡಿದ್ರು, ಇವಾಗ ಏನಂದ್ರೆ ಇಡೀ ನೇಚರ್ನಲ್ಲಿ ಇದು ತುಂಬಾ ಕಡಿಮೆ ಇದೆ. ಪ್ರಕೃತಿಯಲ್ಲೇ ಕಡಿಮೆ ಆಗಿದೆ, ಉಪಯೋಗಕಾರಿ ಸೂಕ್ಷ್ಮಗಳ ಸಂಖ್ಯೆ ಕಡಿಮೆ ಆಗಿದೆ. ಸೊ ಅದು ಇವಾಗ ಸಿಚುವೇಶನ್ ಡೆವಲಪ್ ಆಗಿರೋದು. ಭೂಮಿನಲ್ಲಿ ಕಡಿಮೆ ಇದೆ, ಪ್ರಕೃತಿನಲ್ಲಿ ಎಲ್ಲಿ ಹೋದ್ರು ಕಡಿಮೆ ಇದೆ. ನಾವೇನಂದ್ರೆ ನಾವು ಉತ್ಪತ್ತಿ ಮಾಡ್ಕೋಬೇಕದು. ನಾವು ಫ್ಯಾಕ್ಟ್ರಿನಲ್ಲಿ ಹೋಗಿ 1 ಟನ್ ಜೈವಿಕ ಕೀಟನಾಶಕ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ನಾವೇನಂದ್ರೆ 1 ಟನ್ ನೀವು ಮಾಡ್ಕೋಬಹುದು, 1-2 ಕೆಜಿ ಟ್ರೈಕೋಡರ್ಮ, 2 ಕೆಜಿ ಸೋಡೋಮೊನಾಸು, 2 ಕೆಜಿ ಪ್ಯಾಸಿಲಮೈಸಿಸ್. ನಾವು ಇವಾಗ ಪ್ಯಾಸಿಲಮೈಸಿಸ್ ಅನ್ನೋದು ಇದು ಜಂತು ಹುಳ ಹಾಟೋತಿಕ್ ಮಾಡಿದಕ್ಕೂ ಜೈವಿಕ ಕೀಟನಾಶಕ. ಇದು ಶಿಲೀಂಧ್ರ, ಇದು ಒಳ್ಳೆ ಶಿಲೀಂಧ್ರ ಪ್ಯಾಸಿಲಮೈಸಿಸ್ ಅನ್ನೋದು. ಇವಾಗ ನಾವು ಜೈವಿಕ ಕೀಟನಾಶಕ ನಾವು ಯಾಕೆ ಉಪಯೋಗಿಸ್ತಾ ಇದೀವಿ ಅಂದ್ರೆ, ಜಂತು ಹುಳ ಕಂಟ್ರೋಲ್ ಮಾಡಕ್ಕೆ ನಾವು ಉಪಯೋಗಿಸ್ತಾ ಇದ್ವಿ. ಈ ಜಂತು ಹುಳ ಜೊತೆ ನಾವು ರೈತರು ಅರ್ಧ ಮಾಡ್ಕೋಬೇಕಾಗಿರೋದು, ಕೆಟ್ಟ ಶಿಲೀಂಧ್ರನು ಇದೆ, ಕೆಟ್ಟ ಬ್ಯಾಕ್ಟೀರಿಯಾನು ಇದೆ. ಈ ಕೆಟ್ಟ ಬ್ಯಾಕ್ಟೀರಿಯಾ, ಕೆಟ್ಟ ಜಂತು ಹುಳ ಎಲ್ಲಾ ತುಂಬಾ ಬಾಧೆ ಕೊಡ್ತಾ ಇದೆ ಶಿಲೀಂಧ್ರಗಳು. ಸೊ ನಾವು ಇವಾಗ ಜಂತು ಹುಳ ನಾವು ಕಂಟ್ರೋಲ್ ಮಾಡಿದ್ರೆ ಲಾಭ ಇಲ್ಲ. ನಾವು ಜಂತು ಹುಳಗಳು, ಆಮೇಲೆ ಕೆಟ್ಟ ಶಿಲೀಂಧ್ರಗಳು, ಕೆಟ್ಟ ಬ್ಯಾಕ್ಟೀರಿಯಾ ಒಟ್ಟಿಗೆ ನಾವು ಕಂಟ್ರೋಲ್ ಮಾಡಬೇಕು. ಸಮಗ್ರವಾಗಿ ನಾವು ಮಾಡಬೇಕು. ಆವಾಗ ಸಾಯಿಲ್ ಹೆಲ್ತ್ ಚೆನ್ನಾಗಿರ್ತದೆ, ಆವಾಗ ನಮ್ಗೆ ಫಲಿತ ಬರ್ತದೆ. ಸೊ ಅದಕ್ಕೆ ನಾವು ಸೂಡೋಮೊನಾಸ್ ಹಾಕಿ ಅಂತ ಹೇಳ್ತೀವಿ. ಸೂಡೋಮೊನಾಸ್ ಇದು ಒಳ್ಳೆ ಬ್ಯಾಕ್ಟೀರಿಯಾ, ಇದು ಬಯೋ ಬ್ಯಾಕ್ಟೀರಿಯಸೈಡ್ ಅಂತ ಹೇಳ್ತೀವಿ. ಯಾವ್ದನ್ನ ನಿಯಂತ್ರಣ ಮಾಡುತ್ತೆ? ಅದು ಕೆಟ್ಟ ಬ್ಯಾಕ್ಟೀರಿಯಾಸ್ ನಿಯಂತ್ರಣ ಮಾಡುತ್ತೆ. ರಾಲ್ಸ್ಟೋನಿಯಾ ಅಂತ ಹೇಳ್ತೀವಿ, ಎರ್ವಿನಿಯಾ ಅಂತ ಹೇಳ್ತೀವಿ, ಕ್ಯಾರೆಟ್ ನಲ್ಲಿ, ಟೊಮ್ಯಾಟೋ ನಲ್ಲಿ, ಕ್ಯಾಪ್ಸಿಕಮ್ ನಲ್ಲಿ ಎಲ್ಲ ಬರ್ತದೆ. ಕೊಳೆ ರೋಗ ಉಂಟು ಮಾಡುತ್ತೆ ಆಕ್ಚುಲಿ. ಇವಾಗ ಫ್ಯೂಸಿಯರಮ್ ಅಂತ ಹೇಳ್ತೀವಿ, ಸ್ಕ್ಲೆರೋಸಿಸ್ ಅಂತ ಹೇಳ್ತೀವಿ, ಕೆಟ್ಟ ಶಿಲೀಂಧ್ರ, ಇದು ಉಂಟು ಮಾಡ್ತದೆ. ಸೊ ಇದಕ್ಕೆ ನಾವು ಟ್ರೈಕೋಡರ್ಮಾ ಉಪಯೋಗಿಸಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾವೇನ್ ಹೇಳಿದ್ರೆ, ರೈತರಿಗೂ ಖಂಡಿತ ಇದು ಕೊಟ್ಟಿಗೆ ಗೊಬ್ಬರದಲ್ಲಿ ಹಾಕಬೇಕು. ಪ್ರತಿಯೊಂದು ಬೆಳೆ ನಾವು ತೆಗೆಯುವಾಗ ಇದು ಒಂದು ಮಾಡಿದ್ರೆ ಒಳ್ಳೇದು, ಭೂಮಿ ಹಾಳಾಗಲ್ಲ. ಇವಾಗ ಭೂಮಿ ತುಂಬಾ ಹಾಳಾಗಿದೆ, ಆರ್ಗಾನಿಕ್ ಮ್ಯಾಟರ್ ತುಂಬಾ ಕಡಿಮೆ ಇದೆ. ಸೊ ಅದಕ್ಕೆ ನಾವೇನ್ ಹೇಳೋದಂದ್ರೆ, ನಾವು ಬೇಸಿಕಲಿ ನಾವು ಹೇಳದಂದ್ರೆ ರೈತರಿಗೂ ಇದು ಉಪಯೋಗಿಸಬೇಕು ಅಂತ ಹೇಳ್ತೀವಿ. ಇವಾಗ ಸ್ವಲ್ಪ ಪ್ರದೇಶದಲ್ಲಿ ಜಂತು ಹುಳ ಬಾಧೆ ತುಂಬಾ ಜಾಸ್ತಿ ಇದೆ. ಆವಾಗ ಏನ್ ಮಾಡ್ಬೇಕಂದ್ರೆ, ಅವ್ರಿಗೆ ಹೆಂಗೆ ಗೊತ್ತಾಗ್ತದೆ ಅಂದ್ರೆ, ಕ್ರಾಪ್ ಎಲ್ಲ ಹೊಟ್ಟೋಗ್ತದೆ. ಇವಾಗ ಟೊಮ್ಯಾಟೊ ಇದೆ, 1-2 ತಿಂಗಳು ಚೆನ್ನಾಗಿ ಬರುತ್ತೆ ಆಕ್ಚುಲಿ. 2 ತಿಂಗಳು ಇವಾಗ ಫ್ರೂಟಿಂಗ್ ಸ್ಟಾರ್ಟ್ ಆಗ್ತದೆ ಆಕ್ಚುಲಿ. ಇಳುವರಿ ಬರಲ್ಲ, 50% ಇಲ್ಲಾಂದ್ರೆ 70% ಇಳುವರಿ ಕಡಿಮೆ ಆಗ್ತದೆ. ಅವಾಗ ರೈತರಿಗೆ ಅರ್ಥ ಆಗ್ತದೆ ಆಕ್ಚುಲಿ, ಬೇರು ನೋಡ್ತಾರೆ ಇದರಲ್ಲಿ ಜಂತು ಹುಳ ಅಂತ ಹೇಳ್ತಾರೆ. ಅವಾಗ ಆ ಭೂಮಿದಲ್ಲಿ ನಾವೇನ್ ಮಾಡ್ಬೇಕಂದ್ರೆ, 20 ಟನ್ ಕೊಟ್ಟಿಗೆ ಗೊಬ್ಬರ ಹಾಕಿ ಅಂತ ಹೇಳ್ತೀವಿ. ಅದರಲ್ಲಿ 20 ಕೆಜಿ ಟ್ರೈಕೋಡರ್ಮ, 20 ಕೆಜಿ ಸೂಡೋಮೊನಾಸ್, 20 ಕೆಜಿ ಪ್ಯಾಸಿಲಮೈಸಿಸ್ ಹಾಕಿ ಮುಖ್ಯವಾಗಿ ಜಂತು ಹುಳಗಳನ್ನು ಯೂಸ್ ಆಗ್ತದೆ ಆಕ್ಚುಲಿ. ಅದ್ರ ಜೊತೆ ನಾವು ಬೇವಿನ ಹಿಂಡಿ ಹಾಕಿ ಅಂತ ಹೇಳ್ತೀವಿ. ನಾವು 100 ಕೆಜಿ ಬೇವಿನ ಹಿಂಡಿ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಹಾಕಿದ್ರೆ ಒಳ್ಳೇದು. 1 ಎಕರೆಗೆ 200 ಕೆಜಿ ಬೇವಿನ ಹಿಂಡಿ ಮಿಕ್ಸ್ ಮಾಡಿದ್ರೆ ಹಾಕಿದ್ರೆ ಒಳ್ಳೇದು ಅಂತ ನಾವು ಹೇಳ್ತೀವಿ. ಸೊ ಇದು ಒಂದು ಜಮೀನು ರೆಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್, ಮುಖ್ಯವಾಗಿ ನಾವು ಈ ತೆರೆದ ಒಂದು ಪ್ರದೇಶದಲ್ಲಿ ಬೇಸಾಯ ಮಾಡುವಾಗ. ಹೌದು, ಜಮೀನನ್ನು ತಯಾರ್ ಮಾಡುವಾಗ ಇದು ಓಪನ್ ಫೀಲ್ಡ್ ಕಂಡೀಷನ್ಸ್ ನಲ್ಲಿ ನಾವು ಹೇಳ್ತೀವಿ. ಅದೇ ಪಾಲಿ ಹೌಸ್ ಕಂಡೀಷನ್ ನಾವು ಹೇಳಿದ್ರೆ ಹಸಿರುಮನೆ ವಿಧಾನದಲ್ಲಿ, ಅದರದಲ್ಲಿ ಅದು 20 ಟನ್ ಸಾಕಾಗಲ್ಲ, 40 ಟನ್ ಒಂದು ಎಕರೆಗೆ ನಾವು ಆಗ್ಬೇಕು ಅಂತ ಹೇಳ್ತೀವಿ. ನಾವು 4,000 ಸ್ಕ್ವೇರ್ ಫೀಟ್ ಇರ್ತದೆ ಆಕ್ಚುಲಿ ಒಂದು ಎಕರೆನಲ್ಲಿ. ಸೊ ಅದು ನಾವೇನಂದ್ರೆ 40 ಟನ್ ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಅದ್ರ ಜೊತೆ ಇದು ಟ್ರೈಕೋಡರ್ಮಾ, ಸೂಡೋಮೊನಾಸು ಇದೆಲ್ಲ ಬೆರೆಸ್ಬಿಟ್ಟು ಒಂದು ನೆರಳಿನಲ್ಲಿ 20 ದಿವಸ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಉತ್ಪತ್ತಿ ಮಾಡಿಕೊಂಡು ಅದು ಆಡ್ ಮಾಡಬೇಕು ಅಂತ ಹೇಳ್ತೀವಿ. ಅದ್ರ ಜೊತೆ 1 ಟನ್ ಬೇವಿನ ಹಿಂಡಿ ಹಾಕಬೇಕು. ಈ 4,000 ಸ್ಕ್ವೇರ್ ಮೀಟರ್ಸ್ ನಲ್ಲಿ ಒಂದು ಎಕರೆದಲ್ಲಿ ನಾವು 1 ಟನ್ ಬೇವಿನ ಹಿಂಡಿ, 1 ಟನ್ ಬೇವಿನ ಹಿಂಡಿ ಇಲ್ಲ ಅಂದ್ರೆ 500 ಕೆಜಿ ಬೇವಿನ ಹಿಂಡಿ, 500 ಕೆಜಿ ಹೊಂಗೆ ಹಿಂಡಿ ಹಾಕ್ಬಹುದು. ಈ ಹೊಂಗೆ ಹಿಂಡಿನ ನಾವು ಹೆಂಗೆ ಉಪಯೋಗಿಸ್ಬೇಕಂದ್ರೆ, ಇದರಲ್ಲಿ ನಾವು ಈ ಜೈವಿಕ ಕೀಟನಾಶಕ ಹಾಕೊಂಡು ನಾವು ಇದನ್ನ ಉತ್ಪತ್ತಿ ಮಾಡ್ಕೋಬೇಕು. ಸೊ ಇದು 20 ದಿವಸ ನಾವು ನೆಲನಲ್ಲಿ ಬಿಡಬೇಕು. ಅದರಲ್ಲಿ ತೇವಾಂಶ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಅದರಲ್ಲಿ ಒಂದು ಗೋಣೆ ಸಂಚಿ ಅದಂತ ಇದು ಹಾಕೊಂಡು ಕವರ್ ಮಾಡ್ಕೋಬಹುದು. ಪಾಲಿಥಿನ್ ನಲ್ಲಿ ಕವರ್ ಮಾಡ್ಕೋಬಹುದು, ಗೋಣೆ ಚೀಲ ಅಂತ ಹಾಕೊಂಡು. ಅದರಲ್ಲಿ ಏನಂದ್ರೆ, ಇವಾಗ ಬೇವಿನ ಹಿಂಡದಲ್ಲಿ ಈ ಜೈವಿಕ ಕೀಟನಾಶಕ ಚೆನ್ನಾಗಿ ಡೆವಲಪ್ ಆಗ್ತದೆ. ಆಕ್ಚುಲಿ ಉತ್ಪತ್ತಿ ತುಂಬಾ ಚೆನ್ನಾಗಿ ಆಗ್ತದೆ. ಅದು 20 ದಿವಸ ಮೇಲೆ ನಾವು ಒಣಗಿಸ್ಬೋದು, ಹಂಗೆ ನೆರಳಿನಲ್ಲಿ ಒಣಗಿಸ್ಬೋದು. ಅದು ನಾವು 6 ತಿಂಗಳು ಇಟ್ಕೋಬಹುದು ಜಗದೀಶ್ ಅವರೇ, 6 ತಿಂಗಳು ಇಟ್ಕೋಬಹುದು. ರೈತರು ಇದು ಆಕ್ಚುಲಿ ಗಮನಿಸಬೇಕಾಗಿರೋದಂದ್ರೆ, ಈ ಜೈವಿಕ ಕೀಟನಾಶಕ ಫ್ಯಾಕ್ಟ್ರಿನಲ್ಲಿ ಪ್ರತಿ ಸಲ ನಾವು ಹೋಗಿ ನಾವು ತರಬೇಕಾಗಿಲ್ಲ. ತ್ರೈಕೋಡರ್ಮ 5 ಕಿಲೋ ತಗೊಂಡು 1 ಟನ್ ಬೇವಿನ ಹಿಂಡದಲ್ಲಿ ಹಾಕಿದ್ರೆ 1,000 ಬಯೋ ಪೆಸ್ಟಿಸೈಡ್ಸ್ ಅಂದ್ರೆ ಜೈವಿಕ ಕೀಟನಾಶಕ ರೈತರು ರೆಡಿ ಮಾಡ್ಕೋಬಹುದು. ಅವರು 6 ತಿಂಗಳು ಇಟ್ಕೋಬಹುದು, 6 ತಿಂಗಳು ಇಟ್ಕೋಬಹುದು. ಅಂದ್ರೆ ಈ ಬೇವಿನ ಹಿಂಡಿಯಲ್ಲಿ ಮಿಶ್ರಣ ಮಾಡಿದಾಗ, ಬೇವಿನಲ್ಲಿ ಮಿಶ್ರಣ ಮಾಡಿಬಿಟ್ಟು ನೆರಳಿನಲ್ಲಿ 20 ದಿವಸ ತೇವಾಂಶ ಮೇಂಟೈನ್ ಮಾಡಿಬಿಟ್ಟು 6 ತಿಂಗಳವರೆಗೂ ಇಟ್ಕೋಬಹುದು. ಅದು ಡೆವಲಪ್ ಆಗ್ತದೆ. ಆಕ್ಚುಲಿ ಡೆವಲಪ್ ಆಗಿರೋದು ನಾವು ಒಣಗಿಸಬೇಕು. ಒಣಗಿಸಬಹುದು, ಪೌಡರ್ ಮಾಡ್ಕೋಬೇಕು. ಪೌಡರ್ ಮಾಡ್ಕೋಬೇಕು, ಚೀಲ್ನಲ್ಲಿ 50 ಕೆಜಿ ಒಂದು ಚೀಲ್ನಲ್ಲಿ ಹಾಕೊಂಡು 6 ತಿಂಗಳು ನಾವು ಮಾಡ್ಕೋಬಹುದು. ನೆರಳಿನಲ್ಲಿ ತಂಪಾದ ಸ್ಥಳದಲ್ಲಿ ಇಟ್ಕೋಬೇಕು. ಹಿಂಗೆ ಉಪಯೋಗಿಸ್ಬೇಕಂದ್ರೆ, ಇವಾಗ ಇದರಲ್ಲಿ ನಾವು ಇದೇನಂದ್ರೆ, ಈ ಬೇವಿನ ಹಿಂಡಿ ಎನ್ರಿಚ್ಡ್ ಬೇವಿನ ಹಿಂಡಿ ಅಂತ ಹೇಳ್ತೀವಿ, ಸಮೃದ್ಧಗೊಳಿಸಿದ ಬೇವಿನ ಹಿಂಡಿ. ಜೈವಿಕ ಕೀಟನಾಶಕ ಹಾಕೊಂಡು ಸಮೃದ್ಧಿ ಮಾಡಿ ನಾವು ಬೇವಿನ ಹಿಂಡಿ ನಾವು ಅಂತ ನಾವು ಹೇಳ್ತೀವಿ. ಈ ಬೇವಿನ ಹಿಂಡಿ ಉಪಯೋಗ ತುಂಬಾ ಇದೆ. ಇದು ನಾವು ಹೆಂಗೆ ಉಪಯೋಗಿಸ್ಬೇಕಂದ್ರೆ, ಇದು 100 ಲೀಟರ್ನಲ್ಲಿ ಈ ಬೇವಿನ ಹಿಂಡಿ 10 ಕಿಲೋ ಹಾಕ್ಬಹುದು. ಹಾಕೊಂಡು 1-2 ದಿವಸ ಬಿಟ್ಟು ಬಿಡ್ಬೇಕು. ಇದರಲ್ಲಿ ಜೀವಾಮೃತ ಆಮೇಲೆ ಪಂಚಕವ್ಯ ಅಂತ ಹೇಳ್ತಾರೆ, ಅದನ್ನು ನಾವು ಇದರಲ್ಲಿ ಮಿಕ್ಸ್ ಮಾಡಬಹುದು. ನಾವೇನ್ ಹೇಳೋದಂದ್ರೆ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಜೈವಿಕ ಕೀಟನಾಶಕ ನಾವು ಉತ್ಪತ್ತಿ ಮಾಡೋ ಬೇವಿನ ಹಿಂಡಿ ತಗೊಂಡು 10 ಕೆಜಿ 100 ಲೀಟರ್ನಲ್ಲಿ ಮಿಕ್ಸ್ ಮಾಡಿಕೊಂಡು 1-2 ದಿವಸ ಬಿಟ್ಟು ಬಿಡಬಹುದು. ಅದರಲ್ಲಿ 1 ಲೀಟರ್ ಗಂಜಲ ಆಗ್ಬಹುದು, 1 ಕೆಜಿ ಸಗಣಿ ಆಗ್ಬಹುದು, 1 ಲೀಟರ್ ಮೊಸರು, 1 ಲೀಟರ್ ಹಾಲು ಹಾಕೊಂಡು 1 ಕೆಜಿ ಜಾಗರಿ ಇದು ಹಾಕಿದ್ರೆ ಬೆಲ್ಲ, ಇದು ಒಂದು ಒಳ್ಳೆ ಮಾಧ್ಯಮ ಆಗುತ್ತದೆ. ನಾವು ಇದು ಒಂಥರ ಜೀವಾಮೃತ ನಾವು ತಯಾರು ಮಾಡ್ತೀವಲ್ಲ, ಇದು ಒಂದು ಹೊಸ ಜೀವಾಮೃತ ಮಾಡದಂಗೆ. ಇದರಲ್ಲಿ ಕೋಟಾನುಕೋಟಿ ಜೀವಾಣು ಡೆವಲಪ್ ಆಗ್ತದೆ. ಆಕ್ಚುಲಿ ಇದು ನಾವು ಫಿಲ್ಟರ್ ಮಾಡಿಕೊಂಡು ಸಿಂಪರಣ ಮಾಡಬಹುದು, ಡ್ರಿಪ್ ಪೂರ್ವಕ ನಾವು ಕಲಿಸಬಹುದು, ಕೊಡಬಹುದು, ಇಲ್ಲಾಂದ್ರೆ ಡ್ರೆಂಚಿಂಗ್ ಮಾಡಬಹುದು, ಡ್ರೆಂಚಿಂಗ್ ಮಾಡಬಹುದು. ಇವಾಗ ನಾವು ನಾವು ಭೂಮಿ ರೆಡಿ ಮಾಡ್ಕೊಡ್ತೀವಿ, ಜಮೀನ್ ರೆಡಿ ಮಾಡ್ಕೊಳ್ತೀವಿ, ಅವಾಗ ನಾಟಿ ಮಾಡ್ತೀವಿ. ಇವಾಗ ಟೊಮ್ಯಾಟೊ ಆದ್ರು ಕ್ಯಾರೆಟ್ ಆದ್ರೂ ಏನು ನಾವು ನಾಟಿ ಮಾಡ್ತೀವಿ. ನಾಟಿ ಮಾಡಿದ ಮೇಲೆ 10-20 ದಿವಸ ಬಿಟ್ಟು ನಾವು ಡ್ರಿಪ್ ನಲ್ಲಿ ನಾವು ಬಿಟ್ಟಿದ್ರೆ ಏನ್ ಪ್ರಾಬ್ಲಮ್ಸ್ ಬರಲ್ಲ. ಇದು ಬೇರು ಪೂರ್ವಕ ಇಡೀ ಪ್ಲಾಂಟ್ ನಲ್ಲಿ ಸ್ಪ್ರೆಡ್ ಆಗ್ತದೆ. ಆಕ್ಚುಲಿ ಅಂತರ್ವಾಹಿಕ ಅಂತ ಹೇಳ್ತೀವಿ ನಾವು, ಸೂಡೋಮೋನಾಸ್ ಅಂತರ್ವಾಹಿಕ ಅಂತ ಹೇಳ್ತೀವಿ ನಾವು, ಸೂಡೋಮೋನಾಸ್ ಫ್ಲೋರೆಸೆನ್ಸ್ ಅಂತ ಹೇಳ್ತೀವಿ. ಇದು ಬಯೋ ಬ್ಯಾಕ್ಟೀರಿಯಾಸೈಡ್, ಒಳ್ಳೆ ಬ್ಯಾಕ್ಟೀರಿಯಾ ಅಂತರ್ವಾಹಿಕ ಅಂತ ಹೇಳ್ತೀವಿ. ಇದು ಗಿಡ ಒಳಗಡೆ ಹೋಗಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿದ್ರೆ ಅವಾಗ ಇವಾಗ ಸಕಿಂಗ್ ಪೆಸ್ ಅಂತ ಹೇಳ್ತೀವಿ ನಾವು, ರಸ ಹೀರೋ ಕೀಟಗಳು, ಅದು ತುಂಬಾ ಕಡಿಮೆ ಆಗ್ತದೆ. ಅದು ಇವಾಗ ತುಂಬಾ ಜಾಸ್ತಿ ಆಗ್ತದೆ ಆಕ್ಚುಲಿ, ಅದೆಲ್ಲ ಕಡಿಮೆ ಆಗ್ತದೆ ಆಕ್ಚುಲಿ. ಅವಾಗ ಅದ್ರ ಮೇಲೆ ನಾವು ರಸಾಯನ ಅವಶ್ಯಕತೆ ಇರಲ್ಲ, ಇಲ್ಲ ಅಂದ್ರೆ 50% ಇಲ್ಲ ಅಂದ್ರೆ 70% ನಾವು ಕಡಿಮೆ ಮಾಡ್ಕೋಬಹುದು. ಸೊ ಇವಾಗ ನಾವು ಜಮೀನ್ ರೆಡಿ ಮಾಡಿದೀವಿ, ಆಮೇಲೆ ನಾಟಿ ಮಾಡಿದೀವಿ. ನಾಟಿ ಮಾಡಿದ ಮೇಲೆ ನಾವು ಇವಾಗ ಪಾಲಿ ಹೌಸ್ ನಲ್ಲಿ ಹೆಂಗೆ ನಾವು ಏ ಪ್ರಮಾಣ ಹಾಕಬೇಕು ಅಂತ ನಾವು ಹೇಳಿದ್ವಿ ನಾನು, ಆಮೇಲೆ ಓಪನ್ ಫೀಲ್ಡ್ ನಲ್ಲಿ ಹೆಂಗೆ ಹಾಕಬೇಕು ಅಂತ ನಾವು ಹೇಳಿದ್ವಿ ನಾವು. ಸೊ ಇವಾಗ ರೆಡಿ ಆಗಿದೆ ಆಕ್ಚುಲಿ, ಪಾಲಿ ಹೌಸ್ ಆದ್ರೂ ಓಪನ್ ಫೀಲ್ಡ್ ನಲ್ಲಿ ಆದ್ರೂ ಡ್ರಿಪ್ ಪೂರ್ವಕ ನಾವು ಈ ಜೈವಿಕ ಕೀಟನಾಶಕ ನಾವು ಕೊಟ್ಟಿದ್ರೆ ಒಳ್ಳೇದು. ಜೈವಿಕ ಕೀಟನಾಶಕ ನಾವು ಹಂಗೆ ಕೊಡಬಾರದು, ಬೇವಿನ ಹಿಂಡಿ ಪೂರ್ವಕ ಬೇವಿನ ಹಿಂಡಿ ಮಾಧ್ಯಮ ನಾವು ಕೊಡಬಹುದು. ಸೊ ಈ ವಿಧಾನ ಎಲ್ಲರೂ ಅರ್ಥ ಮಾಡ್ಕೋಬೇಕು, ಇದರ ಬಗ್ಗೆ ಮಾಹಿತಿ ನಾವು ಕೊಡ್ತೀವಿ. ನಾವು ನಾವು ಇದರಲ್ಲಿ ಕೊಡ್ತೀವಿ. ನಾವು ಅಂದ್ರೆ ರೈತರ ಜಮೀನಲ್ಲೂ ಪ್ರಯೋಗ ಮಾಡಿದಿರಾ ಇದನ್ನ? ಪ್ರಯೋಗ ತುಂಬಾ ಮಾಡಿದೀವಿ. ಎಷ್ಟೋ ಜನ ಇಲ್ಲೇ ಅಲ್ವಾ, ಕರ್ನಾಟಕದಲ್ಲೇ ಅಲ್ಲ, ಗುಜರಾತ್ದಲ್ಲಿ, ಆಂಧ್ರಪ್ರದೇಶ, ಮಹಾರಾಷ್ಟ್ರ, ಕೇರಳ, ಇಡೀ ಭಾರತ ದೇಶದಲ್ಲಿ ನಾವು ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ ಅಂತ ಒಂದಿದೆ. ಅದರಲ್ಲಿ ನಾವು ಇದು ಪ್ರಯೋಗ ಮಾಡಿ ಪ್ರತಿಯೊಂದಿನಲ್ಲಿ ಪ್ರತಿಯೊಂದು ಗಿಡನಲ್ಲಿ ನಾವು ಭತ್ತನಲ್ಲಿನೂ ಹಾಕಬಹುದು, ಭತ್ತನಲ್ಲಿ ನಾವು ಹಾಕಬಹುದು. ಈ ವರ್ಮಿ ಕಾಂಪೋಸ್ಟ್ ನಲ್ಲಿ ನಾವು ಇದು ಉತ್ಪತ್ತಿ ಮಾಡ್ಕೋಬಹುದು, ಎರೆಗೊಬ್ಬರದಲ್ಲಿ ಎರೆಹೊಳ ಗೊಬ್ಬರದಲ್ಲಿ ನಾವು ಮಿಕ್ಸ್ ಮಾಡ್ಕೋಬಹುದು. ಸೊ ಈ ನಾವೇನಂದ್ರೆ ಜೈವಿಕ ಕೀಟನಾಶಕಗಳು ನಾವು ಉಪಯೋಗಿಸಬೇಕು, ಜೈವಿಕ ಗೊಬ್ಬರಗಳು ನಾವು ಉಪಯೋಗಿಸಿ ಅಂತ ಹೇಳ್ತೀವಿ. ಅದ್ರ ಜೊತೆ ಉಪಯೋಗಿಸಿದ್ರೆ ಲಾಭ ಇರ್ತದೆ. ಸ್ವಲ್ಪ ಜನ ರೈತರಿಗೂ ಇದು ನಾವು ಉಪಯೋಗಿಸಬಹುದಾ ಇಲ್ಲ ಅಂತ ಒಂದು ಸ್ವಲ್ಪ ಡೌಟ್ಸ್ ಇರ್ಬೋದು. ಸೊ ನಾವು ಉಪಯೋಗಿಸಿದ್ರೆ ಒಳ್ಳೇದು, ಜೈವಿಕ ಕೀಟನಾಶಕಗಳು ನಾವು ಜೈವಿಕ ಗೊಬ್ಬರಗಳು ಒಟ್ಟಿಗೆ ಜೊತೆಗಳಲ್ಲೇ ನಾವು ಬಳಸಬಹುದು. ಇನ್ನು ಇನ್ನೊಂದು ವಿಚಾರ ಡಾಕ್ಟರ್ ರಾವ್ ಅವರೇ, ಈಗ ನಾವು ಜೈವಿಕ ಕೀಟನಾಶಕವನ್ನ ಬಳಸಿರ್ತೀವಿ, ಬಳಸದಾದ್ಮೇಲೆ ರಸಗೊಬ್ಬರ ಬಳಸಬಹುದೇ ಬೆಳೆಗೆ? ರಸಗೊಬ್ಬರ ನಾವು ಬಳಸಬಹುದು. ಯಾಕಂದ್ರೆ ರಸಗೊಬ್ಬರ ಬಳಸಿದ್ರೆ ಏನಾಗ್ತದೆ ಅಂದ್ರೆ ಒಂದು 50% ಒಳ್ಳೆ ಜೀವನ ಕಡಿಮೆ ಆಗ್ತದೆ. ಆದ್ರೂ ನಾವು ನಾವು ಹಾಕಿ ಅಂತ ಹೇಳ್ತೀವಿ. ಯಾಕೆಂದ್ರೆ ಇವಾಗ 10 ಲಕ್ಷ 1 kg ಜೈವಿಕ ಕೀಟನಾಶಕ ಇರೋದು, ನಾವು 100 crore ಒಳ್ಳೆ ಜೀವನ ಮಾಡಿದ್ವಿ. 100 crore ಒಂದು 50 crore ಹೋದ್ರು ಭೂಮಿಯಲ್ಲಿ 50 crore ಉಳ್ಕೊಡ್ತದೆ. ಅದು ನಮ್ಗೆ ಕೆಲಸ ಮಾಡ್ತಾ ಇರ್ತದೆ. ಅದಕ್ಕೆ ನಾವು ಅದು ಮಾಡಿ ಅಂತ ಹೇಳ್ತೀವಿ. ಇವಾಗ ನಾವು ಬಾಳೆದಲ್ಲಿ ನಾವು ನಾಟಿ ಮಾಡಕ್ಕೆ ಮುಂಚೆನೆ ನಾವು ಪಿಟ್ ತಗೊಂಡ ಮೇಲೆ ಗುಂಡಿ ತೋಡಿದ ಮೇಲೆ ಅದರಲ್ಲಿ ನಾವು ಬೇವಿನ ಹಿಂಡಿ ಹಾಕ್ತೀರ, ತಿಪ್ಪೆ ಗೊಬ್ಬರನು ಹಾಕ್ತೀರ, ಕೊಟ್ಟಿಗೆ ಗೊಬ್ಬರ ಹಾಕ್ತೀರ. ಆ ಕೊಟ್ಟಿಗೆ ಗೊಬ್ಬರದಲ್ಲಿ ನಾವು ಇವಾಗ ನಾವು ಹೇಳಿದ ವಿಧಾನದಲ್ಲಿ ನೋಡಿಕೊಂಡು ಜೈವಿಕ ಕೀಟನಾಶಕ ಉತ್ಪತ್ತಿ ಮಾಡಿರೋದು ಯೂಸ್ ಮಾಡಿದ್ರೆ ಒಳ್ಳೇದು. ಇವಾಗ ಪೊಮಗ್ನೇಟ್ ದಾಳಿಂಬದಲ್ಲಿ ತುಂಬಾ ಪ್ರಾಬ್ಲಮ್ ಇದೆ, ಪಪ್ಪಾಯದಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ನಾವೇನಂದ್ರೆ ನಾಟಿ ಮಾಡಕ್ಕೆ ಮುಂಚೆನೆ ಇದು ಒಂದು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀವಿ. ವರ್ಮಿ ಕಾಂಪೋಸ್ಟ್ ಆದರೂ ಬೇವಿನ ಹಿಂಡಿ ಇಲ್ಲಾಂದ್ರೆ ಹೊಂಗೆ ಹಿಂಡಿ ಕೊಟ್ಟಿಗೆ ಗೊಬ್ಬರ ಹಾಕಿನ ಹಾಕ್ತೀರ. ಪ್ರತಿಯೊಂದರಲ್ಲಿ ನಾವು ಈ ಜೈವಿಕ ಕೀಟನಾಶಕ ನಾವು ಅಭಿವೃದ್ಧಿ ಮಾಡಿಕೊಂಡು ಅದು ಉಪಯೋಗಿಸಬೇಕು. ಅದು ನಾಟಿ ಮಾಡಿದ ಮೇಲೆ ಪ್ರತಿಯೊಂದು ತಿಂಗಳಿಗೆ ಒಂದ್ಸಲ ನಾವು ಡ್ರಿಪ್ ಪೂರ್ವಕ ನಾವು ಇದು ಬೇವಿನ ಹಿಂಡಿದಲ್ಲಿ ಈ ಜೈವಿಕ ಕೀಟನಾಶಕ ಉತ್ಪತ್ತಿ ಮಾಡ್ತೀವಲ್ಲ, ಇದರಲ್ಲಿ ನಾವು ಹೇಳಿದ ವಿಧಾನ. ಸೊ ಈ ಬೇವಿನ ಹಿಂಡಿ ನಾವು 10 kg ತಗೊಂಡು ಒಂದು ನೀರಿನ ನಿಟ್ಟಿನಲ್ಲಿ ನಾವು ಹಾಕೊಂಡು ಈ ತರ ನಾವು ಮಾಡಿ ಅಂತ ನಾವು ಹೇಳಿದ್ವಿ. ಈ ವಿಧಾನ ಇದು ನಾವು ಫಿಲ್ಟರ್ ಮಾಡಿಕೊಂಡು ಡ್ರಿಪ್ ಪೂರ್ವಕ ಪ್ರತಿಯೊಂದು ತಿಂಗಳು ನಾವು ಕಲಿಸಿದ್ರೆ ಈ ಬಾಳೆದಲ್ಲಿ ದಾಳಿಂಬೆದಲ್ಲಿ ಈ ಕೀಟನಾಶಕ ನಾವು ಜೈವಿಕ ರಾಸಾಯನಿಕ ಕೀಟನಾಶಕ ಉಪಯೋಗಿಸೋದು 80% ನಾವು ಕಡಿಮೆ ಮಾಡ್ಕೋಬಹುದು. ಇವಾಗ ಯುರೋಪಿಯನ್ ಕುಕುಂಬರ್ ಅಂತ ಇದೆ ಪಾಲಿಹೌಸ್ ಅಲ್ಲಿ, ಕುಕುಂಬರ್ಸ್ ಅಂತ ನಾವು ತಗೊಳ್ತೀವಿ, ಕಾರ್ನೇಷನ್ಸ್ ಅಂತ ತಗೊಳ್ತೀವಿ, ಹೂವಿನ ಬೆಳೆ ಜರ್ಬರ ಅಂತ ತಗೊಳ್ತೀವಿ. ಸೊ ಇದರಲ್ಲಿ ತುಂಬಾ ಬಾಧ ಇದೆ. ರೈತರು ಕೋಟಾನುಕೋಟಿ ಹಣ ಅದರಲ್ಲಿ ಹಾಕಿರ್ತಾರೆ, ಬಂಡವಾಳ ಹಾಕಿ ನಾವು ಇದು ಮಾಡ್ತಾರೆ. ಒಂದು ಎಕರೆದಲ್ಲಿ 25 lakh ನಾವು ಬಂಡವಾಳ ಹಾಕ್ಬೇಕು ಒಂದು ಪಾಲಿಹೌಸ್ ರೆಡಿ ಮಾಡ್ಕೋಬೇಕು, ಕಾರ್ನೇಷನ್ ಜರ್ಬರ ಮಾಡ್ಕೋಬೇಕಂದ್ರೆ. ಇದು ಪ್ಲಾಂಟಿಂಗ್ ಮೆಟೀರಿಯಲ್ ಒಂದು 5 lakh ಇರ್ತದೆ. ಐದು ಲಕ್ಷ ರೂಪಾಯಿ ಇರ್ತದೆ. ಸೊ ಇದು ಜರ್ಬರ ನಮ್ಗೆ 30 ಬರ್ಬೇಕು ಕ್ರಾಪ್, ಆವಾಗ 2.5 ಬರ್ಬೇಕು. ಅದು ಬರಲ್ಲ, 14 ಬರ್ತದೆ ಅಷ್ಟೇ. ಅದ್ಮೇಲೆ ಅವರು ಕಂಪ್ಲೀಟ್ ಆಗಿ ಅವ್ರಿಗೆ ಲಾಸ್ ಆಗ್ತದೆ. ಸೊ ಅಷ್ಟೊತ್ತಿಗಾಲೇ ಈ ಜಂತುಹುಳುಗಳ ಕಾಟ ಶುರು ಆಗಿದೆ, ಜಂತುಹುಳ ಕಾಟ ಶುರು ಆಗ್ತದೆ. ಜಂತುಹುಳ ಜೊತೆ ಕೆಟ್ಟು ಬ್ಯಾಕ್ಟೀರಿಯಾ, ಕೆಟ್ಟು ಶಿಲೀಂಧ್ರ ಎಲ್ಲ ಒಟ್ಟಿಗೆ ಇದು ಏನೋ ನಾಶ ಮಾಡ್ತಾರೆ. ಆಕ್ಚುಲಿ ಅವಾಗ ರೈತರು ಕೋಟಾನುಕೋಟಿ ಏನೋ ಲಾಸಸ್ ಅನುಭವಿಸ್ತಾ ಇದ್ದಾರೆ. ತುಂಬಾ ಜನ ಹಂಗೆ ಆಗಿದೆ. ನಾವು ನಂದೀಶ್ ರೆಡ್ಡಿ ಅಂತ ನಾವು, ಸೊ ಅವರು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಬಂದಿದ್ದಾರೆ. ಸೊ ಹಿಂಗೆ ಬನ್ನಿ ಅಂತ ನಾವು ಹೋಗಿದ್ರೆ, ನಾವು ಅಲ್ಲಿ ಹೋಗಿ ನೋಡಿದ್ರೆ ಅವ್ರ ಇಡೀ ಕ್ರಾಪ್ ಎಲ್ಲ ಏನೋ ನಷ್ಟ ಆಗಿದೆ. ಸೊ ನಾವು ಆವಾಗ ಹೇಳಿದ್ರೆ ನೀವು ಈ ತರ ಮಾಡಿ ಜೈವಿಕ ಕೀಟನಾಶಕನ ಉಪಯೋಗಿಸಿ, ಜೈವಿಕ ಗೊಬ್ಬರನ ಉಪಯೋಗಿಸಿ ಅಂತ 1 acre 50 tons ಕೊಟ್ಟಿಗೆ ಗೊಬ್ಬರ ತಗೊಂಡು ಅದರಲ್ಲಿ 1 ton ಬೇವಿನ ಹಿಂಡಿ ತಗೊಂಡು ಮಿಕ್ಸ್ ಮಾಡಿಕೊಂಡು ಬೆಡ್ ಪ್ರಿಪೇರ್ ಮಾಡಿ ಅಂತ ನಾವು ಹೇಳಿದ್ವಿ. ಹಂಗೆ ಪ್ರಿಪೇರ್ ಮಾಡಿದ್ದಾರೆ. ಸೊ ಆವಾಗ ಬೇವಿನ ಹಿಂಡಿ ನೀರಿನಲ್ಲಿ ಹಾಕಿ, ಸೊ ಆ ಬೇವಿನ ಕಷಾಯ ಫಿಲ್ಟರ್ ಮಾಡಿಬಿಟ್ಟು ಪ್ರತಿಯೊಂದು 10 ಒಂದ್ಸಲ ಅವರು ಸ್ಪ್ರೇ ಮಾಡ್ತಾ ಇದ್ರೆ ಇಲ್ಲ ಡ್ರಿಪ್ ಪೂರ್ವ ಕಲಿಸ್ತಾ ಇದ್ರೆ 35 ಅವ್ರು ತಗೊಂಡಿದ್ದಾರೆ. ಜರ್ಬೆರ ಕಾರ್ನೇಷನ್ಸ್ ಅಷ್ಟೇ. ಯುರೋಪಿಯನ್ ಕುಕುಂಬರ್ 90 ಬರೋದು, ಇವರಿಗೆ 100 ಬಂದಿದೆ. ಇವರಿಗೆ ರಾಸಾಯನಿಕ ಕೀಟನಾಶಕ ಸ್ವಲ್ಪ ಜನ ಉಪಯೋಗಿಸಿದ್ರೆ ಯುರೋಪಿಯನ್ ಕುಕುಂಬರ್ ನಲ್ಲಿ ಅವ್ರಿಗೆ 30 ಪರ್ ಏಕರ್ ಬಂದಿದೆ, ಇವರಿಗೆ 70 ಪರ್ ಏಕರ್ ಬಂದಿದೆ. 2 ಹೆಚ್ಚು ಬಂದಿದೆ, ಹೆಚ್ಚು ಆಗಿದೆ. ಸೊ ಇವರಿಗೆ 1.6 lakh ಬೆನಿಫಿಟ್ ಬಂದಿದೆ 90 ನಲ್ಲಿ. 90 6 lakh rupees ಲಾಭ ಬಂದಿದೆ. ಅವರು ಅದರಲ್ಲಿ ಏನು ಉಪಯೋಗಿಸಿಲ್ಲ. ಖಂಡಿತ ಇವ್ರು ನೋಡಬಹುದು, ಜೈವಿಕ ಕೀಟನಾಶಕನೇ ಬಳಸಿರೋದು. ಬಳಸಿರೋದು ಅವ್ರದ್ದು. ಡೀಟೇಲ್ಸ್ ಬೇಕು ಅಂದ್ರೆ ನಾವು ಅವ್ರ ಡೀಟೇಲ್ಸ್ ಕೊಡ್ತೀವಿ. ನಾವು ಈ ತರ ತುಂಬಾ ಜನ ರೈತರು ಆಕ್ಚುಲಿ ಲಾಭ ಪಡ್ಕೊಂಡಿದ್ದಾರೆ. ಟ್ಯೂಬರೋಸ್ ನಲ್ಲಿ ಇವಾಗ ಟ್ಯೂಬರೋಸ್ ಸುಗಂಧರಾಜದಲ್ಲಿ ಕ್ರೊಸ್ಯಾಂಡ್ರಾ ಅಂತ ಹೇಳ್ತೀವಿ ನಾವು, ಕನಕಾಂಬರ ಕನಕಾಂಬರದಲ್ಲಿ ಇದರಲ್ಲಿ ತುಂಬಾ ಬಾಧ ಇದೆ. ಸೊ ಇದು ನಾವು ಹೇಳೋದೇನೆಂದ್ರೆ ಇದು ಖಂಡಿತ ಈ ವಿಧಾನ ನಾವು ಏನು ಹೇಳಿದಿವೋ ಅದು ಉಪಯೋಗಿಸಿದ್ರೆ ಅದರಲ್ಲಿ ನಾವು 70% ನಾವು ರಾಸಾಯನ ಕೀಟನಾಶಕಗಳು ರಾಸಾಯನ ಗೊಬ್ಬರಗಳನ್ನು ನಾವು ಕಡಿಮೆ ಮಾಡ್ಕೋಬಹುದು. ಭೂಮಿ ಒಳ್ಳೆದ ಆಗುತ್ತೆ ಆಕ್ಚುಲಿ. ಆಮೇಲೆ ನಾವು ಇವಾಗ ಸಾಯಿಲ್ ಪೊಲ್ಯೂಷನ್ ಅಂತ ಹೇಳ್ತೀವಿ, ವಾಟರ್ ಪೊಲ್ಯೂಷನ್ ಅಂತ ಹೇಳ್ತೀವಿ, ಮಣ್ಣು ಮತ್ತು ನೀರಿನ ಮಾಲಿನ್ಯ ಅದನ್ನು ಕಡಿಮೆ ಮಾಡ್ಕೋಬಹುದು. ನಾವು ವಿಷಪೂರಿತ ಆಹಾರ ಕೊಡ್ತಾ ಇದ್ದೀವಿ ನಾವು ಸೊಸೈಟಿಗೆ, ಅದು ತುಂಬಾ ಕಡಿಮೆ ಮಾಡಬಹುದು. ಒಳ್ಳೆ ನಾವು ಹಣ್ಣು ತರಕಾರಿಗಳನ್ನು ನಾವು ತಗೊಳ್ಬಹುದು. ಮತ್ತೆ ಅನಿವಾರ್ಯ ಸಂದರ್ಭದಲ್ಲಿ ಈ ಜೈವಿಕ ಪೀಡನಾಶಕದ ನಂತರ ನಾವು ರಾಸಾಯನಿಕ ಪೀಡನಾಶಕವನ್ನು ಬಳಸ್ಕೋಬಹುದು. ರಾಸಾಯನಿಕ ಪೀಡನಾಶಕ ಬಳಸ್ಕೋಬಹುದು. ನಾವು ಇವಾಗ ಹೇಳಿದಲ್ಲ ನಾನು, ಸೊ 100,000 ಒಂದು ಕೆಜಿನಲ್ಲಿ ಪೀಡನಾಶಕ ಇರೋದು, ನಾವು 100 crore ಮಾಡ್ತಾ ಇದೀವಿ. ಈ ರಾಸಾಯನಿಕ ಪೀಡನಾಶಕ ಹಾಕಿದ್ರೆ ಒಂದು 50% ಇದು ಕಡಿಮೆ ಆಗುತ್ತೆ. 50% ಅನ್ನೋದು ಮ್ಯಾಕ್ಸಿಮಮ್ ಸೈಡ್, ಇಲ್ಲಾಂದ್ರೆ 20% ಇಲ್ಲಾಂದ್ರೆ 30% ಆಗ್ತದೆ, ಕಡಿಮೆ ಆಗ್ತದೆ. ಸೊ ಲಘು ಪೋಷಕಾಂಶಗಳನ್ನು ಬಳಸ್ಕೋಬಹುದು ಇದು ಬಳಸ್ಕೋದ್ರೆ ಸ್ವಲ್ಪ ಒಂದು 10% ಕಡಿಮೆ ಆಗ್ತದೆ. ಆದ್ರೂ ನಾವೇನಂದ್ರೆ ಈ ಎನ್ರಿಚ್ಮೆಂಟ್ ಪ್ರಾಸೆಸ್ ಅಂತ, ಬೇವಿನ ಹಿಂಡಿ ಆದ್ರೂ ಕೊಟ್ಟಿಗೆ ಗೊಬ್ಬರ ಆದರೂ ಎನ್ರಿಚ್ಮೆಂಟ್ ಪ್ರಾಸೆಸ್ ಅನ್ನೋದು ಸಮೃದ್ಧಗೊಳಿಸ್ಕೋಬೇಕು, ಮಾಡಿಸ್ಕೋಬಹುದು. ಅದರಲ್ಲಿ ಟ್ರೈಕೋಡರ್ಮ ನಾವು ಸೇರಿಸ್ಕೋಬೇಕು, ಸೂಡೋಮೋನಾಸ್ ಮತ್ತು ಪ್ಯಾಸಿಲೋಮೈಸಸ್, ಇದು ಮೂರು ಜೀವಾಣುಗಳು. ಅದರಲ್ಲಿ ಅಜಿಟೋಬ್ಯಾಕ್ಟರ್ ಆಗ್ಬಹುದು, ನೈಟ್ರೋಬ್ಯಾಕ್ಟರ್ ಆಗ್ಬಹುದು, ಆಮೇಲೆ ಫಾಸ್ಫರಸ್ ಸಾಲಿಸಿನ್ ಬ್ಯಾಕ್ಟೀರಿಯನ್ ಪಿಎಸ್ಬಿ ಅಂತ ಅಜೋಸ್ಪಿರಲಮ್ ನಾವು ಆಗ್ಬಹುದು. ಇನ್ನೊಂದು ನಮ್ಮ ಇನ್ಸ್ಟಿಟ್ಯೂಟ್ ನಲ್ಲಿ ಭಾರತೀಯ ಸೋಟಗಾರಿಕ ಸಂಶೋಧನಾ ಸಂಸ್ಥೆಯಿಂದ ಅರ್ಕಾ ಮೈಕ್ರೋಬಿಲ್ ಕನ್ಸಾರ್ಷಿಯ ಅಂತ ಒಂದು ಜೈವಿಕ ಗೊಬ್ಬರಗಳು ನಾವು ಹೇಳ್ತಾ ಇದೀವಿ, ಅದನ್ನು ನಾವು ಮಿಕ್ಸ್ ಮಾಡ್ಕೋಬಹುದು. ಅದು ಮಿಕ್ಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಒಟ್ಟಾರೆ ನಮ್ಮ ರೈತರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಾ? ರೈತರಿಗೆ ನಾನು ಹೇಳೋದಂದ್ರೆ, ಜಂತು ಹುಳ ಬಂದಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ಬೇಕಾಗಿಲ್ಲ. ಈ ಹಳದಿ ತರ ಇರೋದು ಬೆಳೆದಲ್ಲಿ ಒಣಗು ಹೋಗೋದು ಅದಾಗೋದು, ಅದಕ್ಕೆ ಅದು ನೋಡೋದು ಬೇಕಾಗಿಲ್ಲ. ಈ ವಿಧಾನ ಪ್ರತಿ ಒಂದು ಕ್ರಾಪ್ ನಲ್ಲಿ ನಾವು ಮಾಡಿದ್ರೆ, ಪ್ರತಿಯೊಂದು ಬೆಳೆದಲ್ಲಿ ನಾವು ತಗೊಂಡಿದ್ರೆ, ಜಂತು ಹುಳು ಬಂದಿದೆಯೋ ಇಲ್ವೋ ನಾವು ಮಾಮೂಲಿಯಾಗಿ ಮಾಡಬಹುದು. ಇದು ಮಾಡಿದ್ರೆ ಏನಂದ್ರೆ 20-30% ನಿಮ್ಗೆ ಇಳುವರಿ ಜಾಸ್ತಿ ಆಗ್ತದೆ, ಇಳುವರಿ ಜಾಸ್ತಿ ಆಗ್ತದೆ. ಅದರಲ್ಲಿ ಭೂಮಿನಲ್ಲಿ ಕೆಟ್ಟು ಜೀವಾಣು ಇಲ್ಲ ಅಂದ್ರೂ ಇದು ನಮ್ಗೆ ಒಳ್ಳೆ ಉಪಯೋಗ ಆಗ್ತದೆ. ಸೊ ಇದರಲ್ಲಿ ವಿಷಪೂರಿತ ಆಹಾರ ನಾವು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಸೊ ರೆಸಿಡ್ಯೂ ಫ್ರೀ ನಾವು ವೆಜಿಟೇಬಲ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಅದಕ್ಕೆ ನಾವೇನಂದ್ರೆ ಜೈವಿಕ ಏನೇ ಕ್ರಾಪ್ ಪ್ರತಿ ಒಂದು ಬೆಳೆ ನಾವು ತಗೊಳ್ಬಾರ್ದು. ಸಾಮಾನ್ಯವಾಗಿ ನಾವು ರಾಸಾಯನಿಕ ಬಳಸ್ಕೋಬೇಕು ಅಂತಂದ್ರೆ ಕಾರ್ಬೋಫ್ಯೂರಾನು, ಫೋರೇಟ್ ನಂತ ವಿಷಪೂರಿತ ಕೀಟನಾಶಕಗಳನ್ನ ಶಿಫಾರಸು ಮಾಡ್ತಾರೆ ಈ ಜಂತು ಹುಳುಗಳು. ರೈತರು ಯೂಸ್ ಮಾಡಿದರೆ ಮಣ್ಣೆಲ್ಲ ಹಾಳಾಗೋದು, ಹಾಳಾಗಿದೆ. ಅದರಲ್ಲಿ ಒಳ್ಳೆ ಜೀವನ ಎಲ್ಲಾ ಕಡಿಮೆ ಆಗಿದೆ. ನಾವು ಇವಾಗ ಕೊಟ್ಟಿಗೆ ಗೊಬ್ಬರ ಹಾಕಿದ್ರು ಅದರಲ್ಲಿ ಏನು ಉಪಯೋಗ ಬರ್ತಾ ಇಲ್ಲ. ಬೇವಿನ ಹಿಂಡಿ ಹಾಕಿದ್ರು ಉಪಯೋಗ ಆಗ್ತಾ ಇಲ್ಲ. ಬೇವಿನ ಹಿಂಡಿ 1 ton ಹಾಕ್ತಾರೆ ಒಂದು ಸ್ವಲ್ಪ ಜನ. ಅದರಿಂದ ಇರೋದೊಂದು ಮಾರ್ಗ ಅಂದ್ರೆ ಜೈವಿಕ ಮಾರ್ಗ. ನಾವು ಇರೋದು ಕೊಟ್ಟಿಗೆ ಗೊಬ್ಬರದಲ್ಲಿ. ಖಂಡಿತ ರೈತರು ಕೊಟ್ಟಿಗೆ ಗೊಬ್ಬರ ಹಂಗೆ ವೇಸ್ಟ್ ಮಾಡಬಿಡಿ, ಅದರಲ್ಲಿ 10% ನಿಮ್ಗೆ ಉಪಯೋಗ ಆಗ್ತಾ ಇದೆ. ಇವಾಗ ಬೇವಿನ ಹಿಂಡಿ ಹಾಕುವಾಗ 10% ನಿಮ್ಗೆ ಉಪಯೋಗ ಆಗ್ತಾ ಇದೆ, ಎಲ್ಲಾ 90% ಲಾಸ್. ಸೊ ಅದಕ್ಕೆ ನಾವು ಹಂಗೆ ಆಗಬಾರದು. ಇದು ನಾವು ಸಮೃದ್ಧಿ ಮಾಡ್ಕೋಬೇಕು. ಅದರಲ್ಲಿ ಜೈವಿಕ ಕೀಟನಾಶಕ ಜೈವಿಕ ಗೊಬ್ಬರಗಳು ಕಂಪ್ಲೀಟ್ ಆಗಿ ಖಂಡಿತ ಬೆಳೆಸ್ಕೊಂಡು ಸಮೃದ್ಧಿ ಮಾಡಿಕೊಂಡು ನಾವು ಉಪಯೋಗಿಸಬೇಕು ಖಂಡಿತ. ರೈತ ಬಾಂಧವರೇ, ತಮಗೆ ಈ ತೋಟಗಾರಿಕಾ ಬೆಳೆಗಳಲ್ಲಿ ಈ ಜಂತು ಹುಳುಗಳ ನಿರ್ವಹಣೆ ಮತ್ತು ಈ ಜೈವಿಕ ಪೀಡನಾಶಕಗಳ ಬಳಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ MS ರಾವ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9480607571. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9480607571. ತುಂಬಾ ಸಂತೋಷ ಡಾಕ್ಟರ್ ರಾವ್ ಅವರೇ. ತವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ತೋಟಗಾರಿಕಾ ಬೆಳೆಗಳಲ್ಲಿ ಜೈವಿಕ ರೀತಿಯಲ್ಲಿ ಈ ಜಂತು ಹುಳುಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ತೋಟಗಾರಿಕೆ ಬೆಳೆಗಳಲ್ಲಿ ಜಂತುಹುಳು ಬಾಧೆ ನಿವಾರಣೆ ಕುರಿತು ಬೆಂಗಳೂರು ಹೆಸರು ಘಟ್ಟದ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ನಿವೃತ್ತ ಪ್ರಧಾನ ವಿಜ್ಞಾನಿ ಡಾ MS ರಾವ್ ಅವರೊಂದಿಗೆ ಸಂದರ್ಶನ ಕೇಳಿದರೆ ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಈಗ ಒಂದು ಜನಪದ ಗೀತೆ. ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾ